ನಾನು ಹೇಳಿದೆನಲ್ವಾ ಶುರುವೇ ಆಗ್ಲಿಲ್ಲ ಅಂತ ಹೇಳಿ, ಹದಿನಾರು ವರ್ಷ ಆದ್ರೂ ಮುಟ್ಟಾಗ್ಲಿಲ್ಲ, 17 ವರ್ಷ ಆದ್ರೂ ಮುಟ್ಟಾಗ್ಲಿಲ್ಲ ಅಂದ್ರೆ ಆಗ ಭೇಟಿ ಮಾಡ್ಕೊಳ್ಳಿ. ಇನ್ನೊಂದೇನಂತ ಹೇಳಿದ್ರೆ ತುಂಬಾ ಅಧಿಕವಾಗಿ ರಕ್ತಸ್ರಾವ ಇದೆ, ತಲೆ ತಿರುಗ್ತಾ ಇದೆ, ಇದು ಕೂತು ನಿಲ್ಲಿಕ್ಕೆ ಸಮಯ ಇಲ್ಲದಿರುವಂತದ್ದು, ಹಾಗಿದ್ರೆ ಕೂಡ್ಲೆ ನೀವು ಬೇಕಿದ್ರೆ ಐಸ್ ಇಟ್ಕೊಳ್ಳಿ, ಹೊಟ್ಟೆಗೆ ನೀವು ಐಸ್ ಇಟ್ಕೊಂಡು ಮತ್ತೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಕೂಡ್ಲೆ ನೀವು ವೈದ್ಯರನ್ನು ಭೇಟಿ ಮಾಡ್ಕೊಳ್ಬಹುದು. ತುಂಬಾ ಜೋರು ಹೊಟ್ಟೆ ನೋವು ಇದೆ, ತಲೆ ತಿರುಗಿ ಬೀಳ್ತಾ ಇದ್ದಾಳೆ ಅಂತ ಹೇಳಿ ಆದ್ರೆ, ಮನೆ ಮದ್ದಲ್ಲಿ ಒಂದು ಸಲನು ಸರಿಯಾಗ್ಲಿಲ್ಲ ಅಂತ ಹೇಳಿ ಆದ್ರೆ ಕೂಡ್ಲೆ ಕರ್ಕೊಂಡು ಹೋಗಿ. ಇನ್ನು ಮುಟ್ಟು ನಿತ್ತು, ಈಗ ಅಂತ ಹೇಳ್ತೇವೆ ಮೆನೋಪಾಸ್ ಅಂತ ಹೇಳ್ತೇವೆ, ಮುಟ್ಟು ನಿತ್ತು 1 ವರ್ಷ ಆಗಿದೆ, ಸಡನ್ ಆಗಿ ಒಂದು ದಿನ ಬ್ಲೀಡಿಂಗ್ ಕಾಣಿಸ್ತು, ತಡನೇ ಮಾಡಬೇಡಿ, ಕೂಡ್ಲೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಅಥವಾ 5 ವರ್ಷ ಮುಟ್ಟಾಗ್ಲಿಲ್ಲ, ಮುಟ್ಟು ನಿತ್ತು 5 ವರ್ಷ ಬಿಟ್ಟು ನಿಮ್ಗೆ ರಕ್ತಸ್ರಾವ ಆಗ್ತಾ ಇದೆ, ಕೂಡ್ಲೆ ನೀವು ಕನ್ಸಲ್ಟ್ ಆಗ್ಬೇಕಾಗ್ತದೆ, ಅದು ಬೇರೆ ಏನಾದ್ರು ಸಮಸ್ಯೆಗಳನ್ನು ಸೂಚಿಸ್ತಾ ಇರಬಹುದು. ಬಹಳ ಸಂತೋಷ ಡಾಕ್ಟರ್ ಅನಸೂಯಾ ದೇವಿಯವರೇ. ಮಹಿಳೆಯರಲ್ಲಿ ಋತುಚಕ್ರದ ಸಾಮಾನ್ಯ ತೊಂದರೆಗಳು ಯಾವ ಯಾವ ಇರ್ತವೆ, ಹಾಗೂ ಆ ಸಂದರ್ಭದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಳಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನ ಹಂಚಿಕೊಂಡಿದ್ದೀರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಋತುಚಕ್ರದ ಸಾಮಾನ್ಯ ತೊಂದರೆಗಳು ಮತ್ತು ಅದಕ್ಕೆ ಆಯುರ್ವೇದದ ಪರಿಹಾರದ ಕುರಿತು ಡಾಕ್ಟರ್ ಅನಸೂಯಾ ದೇವಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕುರಿತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ, ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಜನಪದ ಸಂಗೀತ ಕಾರ್ಯಕ್ರಮ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಮಂಜು ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಸಂಪ್ರದಾಯದ ಹಾಡುಗಳು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಭಟ್ಕಳದ ಕಟಗಾರಕೊಪ್ಪದ ಕೃಷ್ಣೆ ಮಂಜು ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಪದಗಳು. ಮೊದಲಿಗೆ ಮಗು ಹುಟ್ಟಿದ 3ನೇ ದಿನಕ್ಕೆ ಬಾಣಂತಿಯ ಕುರಿತು ಹಾಡುವ ಹಾಡು. ಕಂಚಳದ ಬೇಕೇ ಹತ ಮಂದಿರ ಬೇಕೇ ಗೋ ಹತೀರೇ ಹತ ಮಂದಿರ ಬೇಕೇ ಗರ ತೀರಣ ಮಕ್ಕಳು ಆಮಿ ಅಂಡ ಕೋಗೇ ಬರ ಬೇಕೇ ಮೆಂಡಕೈದು ದೀವಿಗೆ ಬೇಕೈ ಐದು ಕಂಜಳ ದಯಲೇ ಐದು ಕಂಜ ದಯಲ ಬೇ ಕಡಕೆ ಬೇಕೈ ಐದು ಮಂದಿರ ಬೇಕೈ ಗುರುತೀರೇ ಐದು ಮಂದಿರ ಬೇಕೈ ಗರ ತೀರಣ ಮಕ್ಕಳು ಅಮಿ ಅಂಡ ಕೋಗೇ ಬರ ಬೇಕೈ ಅಮೆ ಕೋಳಿ ಚೇಸೆ ಅಮಿ ಕೋಳ ಪೂಜೆಸೆ ಅಮಿ ಅಂಡ ಮರದು ಬರೀ ಮರಚತೆ ಬಲಿ ಬಾರೆ ಬಾಳಂತೆ ಬರದಿ ಮನ ಕೈಯ ಬಳಿ ಬರದಿ ಮನ ಕಾಯ ಮಲಿ ಬಾರೆ ಬಾಳಂತೆ ಅಮಂದೆ ಗುಂಡ ಕಮಲೇ ಮುಂದೆ ಗೊಂಡ ಪಮರೆ ಬಾಳಂತೀರ ಮುಂದೆ ಬಾಳಂತಿ ನಿಂದಲೇ ಬಾಳೆ ಕೈ ಕೈ ಕರಿಯ ಮಣಿ ಕೈ ಕಾಜೆ ಕೈ ಕನಿ ಮಣಿ ಕೈ ಬಾಳಂತಿ ವಾಳಿ ಮೀ ಕಬ್ಬಿ ಗಂಡ ಗಂಧ ಮಾಡಂತೆ ಇಂದ ನೀಲಾದ ಮಳೆ ಬಾಳಂತಿ ಸೊಂಟ ಕೈಲೇಳೋರ ನೊರಗೆ ಜೇರಣಕ್ಕೆ ದರಗೊಮ್ಮಗಳಿ ಹೊಣಕೆ ದರಗೊಮ್ಮಗಳಂಗೆ ಬಾಳಂತಿ ಚಲಕೈಗೆ ನೀಲಾಗೈ ಬಾಳಂತಿ ಪ್ರೀತಿಯಾಗೆ ಮೊಣು ನೀರಿಡ ಬಾಳಂತಿ ಸೊಂಟ ಕೈಲು ತೋರ್ವರನಗೆ ಜೇಣಕ್ಕೆ ಜರಗೊಮ್ಮಗಳಿ ಹೊಣಗೆ ಜರಗೊಮ್ಮಗೈದನಗೆ ಬಾಳಂತಿ ಜನಕ್ಕೆ ನಿನ್ನ ಕೆಲಕೆ ನಿನ್ನ ಪಗೈಸನೆ ಬಾಳಂತಿ ಮೊಗಳು ಬಾಳಂತಿ ಬಂದೆ ಬಾಗಲಿ ನಿಲ್ವದೆ ಬ್ಯಾಗ ಬಂದೋಳಿಯೇ ತಲೆ ಬಂದಯ್ಯ ತಲೆಗೆಣ್ಣೆ ಬಾಳಂತಿ ತಪ್ಪ ತಂದೊಯ್ಯೇ ಮೊಡೋ ಬಾಳಂತಿ ಬಂದೆ ಬಾಗಲಿ ನಿಲ್ವದೆ ಬ್ಯಾಗೆ ತಂದೊಯ್ಯೇ ತರಿ ಬ್ಯಾಗೆ ತಂದೊಯ್ಯ ತಲೆಗೆಣ್ಣೆ ತಾಯವ ಮುತ್ತ ತಂದೊಯ್ಯೇ ಮೊಡೋ ವಸನ ಬಾಳಂತಿ ಲಂಗಡ ಕಂಡಿಡುವಂಗೈ ತುಂಬೆ ಬರತು ತುಂಬೆ ಬಂತು ಮರಲೇ ನಂದಿ ತನದಾದೆ ವಸನ ಬಾಳಂತಿ ಒಳ ವಸನ ಬಾಳಂತಿ ಒಳಗಲೆ ನಿನ್ನಲ್ಲ ಸೀನ ನೇರ ತೋರೋ ತೀರಂಗಳ ನೆಟ್ಟಿಳು ಅಂದ್ರೆ ತುಂಬಿ ಬಂದೋಬಾತನ ತುಂಬಿ ಬಂದ ಮೇಲೆ ನಂದಿ ತಳದಾಡೆ ತಿಂಗಳ ಬಾಳಂತೀವಳ ತಿಂಗಳ ಬಾಳಂತಿ ಒಳಗೆ ನನ್ನ ಚೀಲ ಮಡಗತ್ತ ಸುದ್ದಿ ನಡೆದಾರೆಲ್ಲ ಕೇಳನೆ ಬಾಬು ನೀನೇ ಗುರು ಬಾಬುರೇ ಬರುವನೆ ತಮಯ್ಯ ಬಿದ್ದೇರೀ ಮಡಗತ್ತ ಸುದ್ದಿ ನಡೆದಾರೆ ಕೇಳನೆ ಕೊಂಡನ ಬಳಕೋರ ಕಂದನ ಬಳಪುರ ಪರವನೆ ತಮ್ಮಯ್ಯ ಗೊಂಡ ಕಳ ಮಾಡಲಿ ಕರ ಸುದ್ದಿ ಲಡ್ದಾರ್ಯ